ರಾಸಾಯನಿಕ ಗೊಬ್ಬರಗಳ ಬಳಕೆ ಅತಿ ಹೆಚ್ಚಾಗ್ತಾ ಇದೆ. ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನ ಕಡಿಮೆ ಮಾಡಬೇಕು. ಸಾಧ್ಯವಾದಷ್ಟು ನಾವು ಬಹಳ ನೈಸರ್ಗಿಕವಾದ ಕೃಷಿಯನ್ನ ಮಾಡಿ ನೈಸರ್ಗಿಕವಾಗಿ ಉತ್ತಮವಾದಂತಹ ಉತ್ಪನ್ನಗಳನ್ನ ತಯಾರು ಮಾಡಬೇಕು. ಆ ಮುಖಾಂತರ ರೈತರಿಗೆ ಇದರದ್ದು ಒಂದು ಏನು ಅಂತ ಹೇಳಿದ್ರೆ, ಯಾವುದೇ ಒಂದು ಸಾವಯವ ಉತ್ಪನ್ನಕ್ಕೆ ಸರ್ಟಿಫಿಕೇಶನ್ ಮಾಡುವಾಗ ಹೊಲಗಳಿಗೆ ಸಾವಯವ ಸರ್ಟಿಫಿಕೇಶನ್ ಕೊಡ, ಅಂದ್ರೆ ಆ ಭೂಮಿಗೆ ಸರ್ಟಿಫಿಕೇಶನ್ ಮಾಡತಕ್ಕಂತ ವ್ಯವಸ್ಥೆ ಇದೆ. ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ಅವರು ಬೆಳೆದಂತ ಉತ್ಪನ್ನಗಳಿಗೆ ನಾವು ಸರ್ಟಿಫಿಕೇಶನ್ ಮಾಡ್ತೇವೆ. ಅಂದ್ರೆ ಅವರು ಕಡ್ಡಾಯವಾಗಿ ಪಾಲಿಸಿಕೊಂಡು ಅದನ್ನ ತತ್ವ ಅಳವಡಿಸಿಕೊಂಡಿದ್ರೆ ಮಾತ್ರ ಅವರ ಉತ್ಪನ್ನಗಳು ಸಾವಯವ ಆಗಿ ಕಾಣೋದಕ್ಕೆ ಸಾಧ್ಯ. ಈ ನಿಟ್ಟಿನೊಳಗೆ ರೈತರು ಕಡ್ಡಾಯವಾಗಿ ಮಾಡಬೇಕು ಅನ್ನೋದು ನಮ್ದು ಉದ್ದೇಶ. ಮುಂದಿನ ದಿನಗಳಲ್ಲಿ ಇದನ್ನ ಹೆಚ್ಚಿಗೆ ಮಾಡಬೇಕು ಅನ್ನೋದು ಕೂಡ ಇದೆ. ಪ್ರಾರಂಭದಲ್ಲಿ ನೀವು ಹೇಳುವಾಗ ನನಗೊಂದು ಪ್ರಶ್ನೆ ಮೂಡ್ತು. ಸಾವಯವ ಕೃಷಿಯ ಮುಂದುವರೆದ ಭಾಗ ನೈಸರ್ಗಿಕ ಕೃಷಿ ಅಂತ ಹೇಳಿ ತಾವು ಹೇಳಿದ್ರಿ. ಅಂತ ಅಂದ್ರೆ ಈ ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿ ನಡುವಿನ ವ್ಯತ್ಯಾಸಗಳೇನೇನು? ಇಲ್ಲಿ ಏನು ಅಂತ ಹೇಳಿದ್ರೆ, ಸಾವಯವ ಕೃಷಿನಲ್ಲಿ ಏನು ಉಳುಮೆ ಆಗ್ತದೆ, ಬಿತ್ತನೆ ಆಗ್ತದೆ, ಅದೆಲ್ಲ ಬೇರೆ ರೈತರು ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಮಾಡೋದಕ್ಕೆ ಅವಕಾಶ ಇರ್ತದೆ. ನೈಸರ್ಗಿಕ ಕೃಷಿಯಲ್ಲಿ ನಿಮ್ಮ ಭೂಮಿಯನ್ನ ಅತಿ ಕಡಿಮೆ ನೀವು ಡಿಸ್ಟರ್ಬ್ ಮಾಡಬೇಕು ಅನ್ನೋದು ಪ್ರಮುಖ ತತ್ವ ಇದರಲ್ಲಿ ಆಕ್ಚುಲಿ. ಓಕೆ, ಆಮೇಲೆ ಇಲ್ಲಿ ಏನು ಬೇರೆ ಬೀಜಾಮೃತ ಮತ್ತು ಜೀವಾಮೃತ ಇವುಗಳನ್ನ ಅತಿ ಹೆಚ್ಚು ಬಳಸಬೇಕು ಅಂತಕ್ಕಂಥದ್ದು ಒಂದು ತತ್ವ ಇದೆ. ಮತ್ತು ಆ ಬೀಜಾಮೃತ ಮತ್ತು ಜೀವಾಮೃತಗಳನ್ನ ಮಾಡ್ಕೊಳ್ಳೋದು ಹೇಗೆ, ಇದು ತೋಟಗಾರಿಕೆ ಬೆಳೆಗಾಗಿರ್ಬೋದು ಅಥವಾ ಕೃಷಿ ಬೆಳೆಗಾಗಿರ್ಬೋದು, ಎರಡಕ್ಕೂ ಬಳಸೋದು ಹೇಗೆ ಅನ್ನೋದನ್ನ ನಾವು ತಿಳಿಸ್ಕೊಡುವಂಥ ಪ್ರಯತ್ನವನ್ನ ಕೃಷಿ ಸಖಿಯದರ ಮುಖಾಂತರ ಮತ್ತು ನಮ್ಮ ಇಲಾಖೆಯ ಮುಖಾಂತರ, ಇಲಾಖೆ ಅಧಿಕಾರಿಗಳ ಮುಖಾಂತರ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ನೀವು ಹೇಳುವ ಮಾತುಗಳನ್ನು ಕೇಳುವಾಗ ಏನನ್ಸುತ್ತೆ ಅಂತ ಅಂದ್ರೆ, ಸಾವಯವ ಕೃಷಿಯು ಕೂಡ ನಿಂತ ನೀರಲ್ಲ ಅಂತ ಹೇಳಿ ಅನ್ಸುತ್ತೆ. ಹೌದು ಹೌದು ಹೌದು ಹೌದು, ಸಾವಯವ ಕೃಷಿ ಕೂಡ ನಿಂತ ನೀರಲ್ಲ. ಯಾಕೆ ಅಂತ ಹೇಳಿದ್ರೆ, ಅದು ಡೇ ಬೈ ಡೇ ಸಾಕಷ್ಟು ಸಂಶೋಧನೆಗಳು ನಡೀತಾ ಇದ್ದಾವೆ. ಯಾವುದೇ ಒಂದು ಉತ್ಪನ್ನವನ್ನ ಮಾಡುವಾಗ ಅದನ್ನ ಅತಿ ಹೆಚ್ಚು ಪರಿಣಾಮಕಾರಿಯಾಗಿ ಬಳಸೋದು ಹೇಗೆ ಅಂತಕ್ಕಂತ ಒಂದು ಸಂಶೋಧನೆ ಅಂತೂ ನಡೆದೇ ಇರ್ತದೆ. ಸರ್ಕಾರದ ಮಟ್ಟದಲ್ಲಿ ಅಂದ್ರೆ ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿ ಈ ಬಗ್ಗೆ ಸಂಶೋಧನೆ ಆಗ್ತಾ ಇದೆ. ಜೊತೆಗೆ ರೈತರು ಕೂಡ ಎಲ್ಲರೂ ಸಂಶೋಧಕರೇ. ಅವ್ರ ಮಟ್ಟದಲ್ಲೂ ಸಹಿತ ಅವ್ರು ಕಂಡುಕೊಂಡಂತ ಸತ್ಯಗಳನ್ನ ಮತ್ತೊಬ್ಬರಿಗೆ ತಿಳಿಸ್ಕೊಡುವಂತ ವ್ಯವಸ್ಥೆ, ಮತ್ತು ಇದರಲ್ಲಿ ಸತ್ಯ ಅಡಗಿತ್ತು ಅಂತ ಹೇಳಿದ್ರೆ ಕೃಷಿ ವಿಶ್ವವಿದ್ಯಾನಿಲಯದ ಮುಖಾಂತರ ಅಥವಾ ಕೃಷಿ ಸಂಶೋಧನಾ ಕೇಂದ್ರಗಳ ಮುಖಾಂತರ ಅದೇ ತಂತ್ರಜ್ಞಾನವನ್ನ ಇತರೆ ರೈತರಿಗೂ ಕೂಡ ತಿಳಿಸ್ಕೊಡುವಂತ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೇವೆ. ಹೀಗೆ ಈ ನೈಸರ್ಗಿಕ ಕೃಷಿ ಅನ್ನುವಂಥದ್ದು ಸಾವಯವ ಕೃಷಿಯ ಒಂದು ಭಾಗ ಮತ್ತೆ ಅದರ ಮುಂದುವರೆದಂತಹ ಒಂದು ಭಾಗ ಅಂತ ಹೇಳಿದ್ರೆ ತಪ್ಪಾಗಲಾರದು. ಏನು ಇದರ ಮಹತ್ವ, ಯಾಕೆ ಒಬ್ಬ ಕೃಷಿಕ ನೈಸರ್ಗಿಕ ಕೃಷಿಯನ್ನ ಮಾಡಬೇಕು ಅಂತ ಹೇಳಿ ಒಬ್ಬರು ಅಧಿಕಾರಿಯಾಗಿ ವಿಜ್ಞಾನಿಯಾಗಿ ತಾವು ಅಪೇಕ್ಷೆ ಪಡ್ತೀರಿ? ಈಗ ಮಣ್ಣಿನ ಸವಕಳಿ ಬಗ್ಗೆ, ಮಣ್ಣಿನ ಸತ್ವವನ್ನು ನಾವೆಲ್ಲರೂ ಹಾಳು ಮಾಡಿಬಿಟ್ಟಿದ್ದೀವಿ, ಅತಿಯಾದ ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡಿದ್ದೇವೆ, ಮಣ್ಣಿನಲ್ಲಿ ಇವತ್ತು ಏನೂ ಉಳಿದಿಲ್ಲ ಅಂತೇಳಿ ಪ್ರತಿಯೊಬ್ಬರು ಮಾತಾಡ್ತಾ ಇದ್ದಾರೆ. ಕೃಷಿಯಲ್ಲಿರುವವರು ಮಾತಾಡ್ತಾ ಇದ್ದಾರೆ, ಕೃಷಿಯ ಹೊರತಾಗಿಯೂ ಸಹಿತ ನಾವು ನಮ್ಮ ಭೂಮಿಯನ್ನು ಬರಡು ಮಾಡ್ತಾ ಇದ್ದೇವೆ. ಅತಿಯಾದ ರಾಸಾಯನಿಕಗಳ ಬಳಕೆ ಆಗಿದೆ, ಅತಿಯಾದ ಕೀಟನಾಶಕಗಳ ಬಳಕೆ ಆಗಿದೆ, ರೋಗನಾಶಕಗಳ ಬಳಕೆ ಆಗಿದೆ ಅಂತೇಳಿ ನಾವು ಮಾತಾಡ್ತಾನೆ ಇದ್ದೇವೆ. ಇದನ್ನು ತಗ್ಗಿಸ್ಬೇಕು ಅಂತಕ್ಕಂಥದ್ದು ಮೊದಲನೇ ಆದ್ಯತೆ. ಅತಿಯಾದ ರಾಸಾಯನಿಕಗಳ ಬಳಕೆಯನ್ನೇ ತಗ್ಸೋದ್ರಿಂದ ನಮ್ಮ ಮಣ್ಣು ಬರಡಾಗೋದು ತಪ್ಪುತ್ತೆ. ಅದೇ ಒಂದು ಮಾತಿದೆಯಲ್ಲ, ಮಣ್ಣು ನಮಗೆ ಅಪ್ಪನಿಂದ ಬಂದ ಆಸ್ತಿಯಲ್ಲ, ನಮ್ಮ ಮಕ್ಕಳು ಮೊಮ್ಮಕ್ಕಳಿಂದ ಪಡೆದಂತ ಸಾಲ ಅಂತೇಳಿ. ಅವಾಗ ಏನಾಗ್ತದೆ, ಈ ರೀತಿ ನಾವು ತಕೊಂಡ್ವಿ ಅಂತೇಳಿ ಹೇಳಿದ್ರೆ ನಾವು ಮಣ್ಣನ್ನ ಇನ್ನೂ ಅತ್ಯಂತ ಜತನದಿಂದ ಮುಂದಿನ ಪೀಳಿಗೆಗೆ ವರ್ಗಾಯಿಸೋದಕ್ಕೆ ಸಾಧ್ಯ ಅಂತೇಳಿ. ಈ ನಿಟ್ಟಿನೊಳಗೆ ಮಣ್ಣಿನ ಗುಣಧರ್ಮವನ್ನ ನಾವು ಕಾಪಾಡ್ಕೋಬೇಕು, ಮಣ್ಣಿನಗೆ ಯಾವುದೇ ತೊಂದರೆ ಆಗದಂತೆ. ಯಾಕಂದ್ರೆ ಏನೇ ಮಾಡ್ರಿ, ಇರೋದು ಒಂದೇ ಭೂಮಿ. ಆಮೇಲೆ ಅತಿಯಾದ ರಾಸಾಯನಿಕಗಳ ಬಳಕೆಯಿಂದ ಇವತ್ತು ಏನಾಗಿದೆ, ನಾವು ಎಲ್ಲಿಗೆ ಬಂದು ನಿಂತಿದ್ದೇವೆ, ಯಾವ್ಯಾವ ರೋಗಗಳಿಗೆ ರುಜಿನಗಳಿಗೆ ನಾವು ಈಡಾಗಿದ್ದೇವೆ, ಇವೆಲ್ಲವನ್ನ ಗಮನಿಸಿದ್ದೇವೆ. ಇದರಿಂದ ಹೊರಗೆ ಬರಬೇಕು ಮತ್ತು ಒಂದು ಉತ್ಕೃಷ್ಟವಾದ ಉತ್ಪನ್ನವನ್ನು ಇಡೀ ಸಮಾಜಕ್ಕೆ ಕೊಡಬೇಕು, ಉತ್ಕೃಷ್ಟವಾದ ಬೆಳೆಯನ್ನು, ಉತ್ಕೃಷ್ಟವಾದ ಒಂದು ಪ್ರಾಡಕ್ಟನ್ನು ಎಲ್ರಿಗೂ ಕೊಡಬೇಕು ಅಂತೇಳಿ ಹೇಳಿದ್ರೆ ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿ ಇವತ್ತಿನ ಅನಿವಾರ್ಯ, ಅದನ್ನು ಅಳವಡಿಸಿಕೊಳ್ಳಲೇಬೇಕು. ಕೃಷಿಕರು ಈ ಸಾವಯವ ಕೃಷಿ ಅಥವಾ ನೈಸರ್ಗಿಕ ಕೃಷಿಯನ್ನು ಅಳವಡಿಕೆ ಮಾಡಿಕೊಳ್ಳುವ ಮೂಲಕ ಏನೆಲ್ಲ ಅನುಕೂಲಗಳನ್ನು ಮಾಡಿಕೊಳ್ಳಬಹುದು ಅಂತೇಳಿ? ಫಸ್ಟ್ ಪ್ರಾರಂಭ ಆಗೋದೇ ಮನೆಯಿಂದನೇ ಪ್ರಾರಂಭ ಆಗಲಿ, ಅವರೇ ಉತ್ತಮವಾದ ಉತ್ಪನ್ನವನ್ನ ಬಳಕೆ ಮಾಡೋದಕ್ಕೆ, ತಿನ್ನೋದಕ್ಕೆ ಪ್ರಾರಂಭ ಮಾಡಲಿ. ಮತ್ತು ಅಲ್ಲಿ ಹೆಚ್ಚಾದಂಥದ್ದನ್ನು ಮತ್ತೊಬ್ಬರಿಗೆ ಮಾರುಕಟ್ಟೆ ಮುಖಾಂತರ ತಿಳಿಸ್ಕೊಡೋದು, ಅಂದರೆ ಮಾರಾಟ ಮಾಡತಕ್ಕಂಥ ವ್ಯವಸ್ಥೆಯನ್ನು ಮಾಡೋದಕ್ಕೆ ಅವಕಾಶ ಇದೆ. ಅಂದರೆ ಇದಕ್ಕೊಂದು ಪ್ರತ್ಯೇಕ ಮಾರುಕಟ್ಟೆ ವ್ಯವಸ್ಥೆ ಕೂಡ ಬೇಕಾಗಿದೆ ಅಂತೇಳಿ ನನಗೆ ಅನಿಸುತ್ತೆ. ಈಗ ಇರತಕ್ಕಂಥ ಮಾರುಕಟ್ಟೆ ವ್ಯವಸ್ಥೆನಲ್ಲಿ ಏನಾಗ್ತಾ ಇದೆ, ಉದಾಹರಣೆಗೆ ಹಾಸನದಲ್ಲಿ ಯಾವುದೋ ಒಂದು ದಿವಸ ಸಂತೆಗೆ ಸಾವಯವ ಉತ್ಪನ್ನಗಳನ್ನು ತರ್ತಾರೆ, ಬಂದು ತಗೊಂಡೋಗಿ ಅಂತೇಳಿ ತಿಳಿಸ್ತಕ್ಕಂಥದ್ದು, ಪ್ರಚಾರ ಮಾಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಈಗ ಬರ್ತಾ ಇದಕ್ಕೊಂದು ಪ್ರತ್ಯೇಕ ಮಾರುಕಟ್ಟೆ ವ್ಯವಸ್ಥೆ ಆಯಿತು ಅಂತೇಳಿ ಹೇಳಿದರೆ ರೈತರು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಾವಯವ ಕೃಷಿಯನ್ನು, ನೈಸರ್ಗಿಕ ಕೃಷಿಯನ್ನು ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈಗ ನಾವು ಏನು ತಿಂತೀವೋ ಅದು ಹಾಕ್ತೀವಿ ಮನುಷ್ಯ, ಅದಂತೂ ಗೊತ್ತಿದೆ. ಮನುಷ್ಯ ಏನು ಅಂತೇಳಿ ಹೇಳಿದ್ರೆ ಅವನು ತಿಂದಿದ್ದರ ರಿಫ್ಲೆಕ್ಷನ್ ಅಷ್ಟೇ ಅದು. ಹಂಗಾಗಿ ತಿನ್ನುವಂಥದ್ದು ಉತ್ಕೃಷ್ಟವಾಗಿರಬೇಕು ಅಂತೇಳಿ, ಅಂತ ಆರೋಗ್ಯವಾಗಿರಬೇಕು, ಸುಸ್ಥಿರವಾಗಿರಬೇಕು, ಮಕ್ಕಳು ಮೊಮ್ಮಕ್ಕಳು ಚೆನ್ನಾಗಿರಬೇಕು, ಎಲ್ಲ ಆರೋಗ್ಯಯುತವಾದಂಥ ಸಮಾಜ ನಿರ್ಮಾಣ ಆಗಬೇಕು ಅಂತೇಳಿ ಹೇಳಿದರೆ ನಾವು ತಿಂತಕ್ಕಂಥ ಉತ್ಪನ್ನಗಳೇನಿದ್ದಾವೆ, ನಾವು ತಿಂತಕ್ಕಂಥ ಆಹಾರ ಪದಾರ್ಥಗಳೇನಿದ್ದಾವೆ ಅದು ಶ್ರೇಷ್ಠ ಮಟ್ಟದ್ದಾಗಬೇಕು. ಈ ನೈಸರ್ಗಿಕ ಕೃಷಿಯನ್ನು ಅಳವಡಿಸ್ಕೊಳ್ಳೋದ್ರ ಪ್ರಮುಖ ಉದ್ದೇಶ ಇಡೀ ಸಮಾಜಕ್ಕೆ ಒಂದು ಆರೋಗ್ಯಯುತವಾದಂಥ ಆಹಾರವನ್ನು ಒದಗಿಸಬೇಕು ಅಂತಕ್ಕಂಥದ್ದು, ಇದು ಪ್ರಮುಖ ಉದ್ದೇಶ. ಎರಡನೇ ಉದ್ದೇಶ ನಮ್ಮ ಮಣ್ಣಿನ ಫಲವತ್ತತೆಯನ್ನು ಕಾಪಾಡ್ಕೋಬೇಕು. ಮಣ್ಣು ಬಂಜೆ ಆಗ್ತದೆ ಅಂತೇಳಿ ಮಾತಾಡ್ತಾ ಇದ್ದೇವೆ, ಮಣ್ಣು ಬರಡಾಗಿ ಹೋಗ್ತಾ ಇದೆ ಅಂತ, ಮಣ್ಣು ಬರಡಾಗೋದನ್ನು ತಪ್ಪಿಸ್ಬೇಕು. ಮತ್ತು ಇದನ್ನು ಮಾಡೋದ್ರಿಂದ ಏನು ಅಂತೇಳಿ ಹೇಳಿದರೆ ಅತಿಯಾದ ಖರ್ಚನ್ನು ಕೂಡ ಕಡಿಮೆ ಮಾಡ್ಕೋಬಹುದು. ರೈತರು ರಾಸಾಯನಿಕ ಗೊಬ್ಬರಗಳಿಗೆ ಅತಿ ಹೆಚ್ಚು ಖರ್ಚನ್ನು ಮಾಡ್ತಾ ಇದ್ದಾರೆ, ಮತ್ತು ಕೀಟನಾಶಕಗಳಿಗೆ ರೋಗನಾಶಕಗಳಿಗೆ ಅತಿ ಹೆಚ್ಚು ಹಣವನ್ನು ವಿನಿಯೋಗಿಸ್ತಾ ಇದ್ದಾರೆ. ಇದರ ಉಳಿತಾಯ ರೈತರಿಗೆ ಇದರಲ್ಲಿ ಆಗ್ತದೆ. ಹಂಗಾಗಿ ಪ್ರಾರಂಭದಲ್ಲಿ ಇಳುವರಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಬಂದ್ರೂ ನಂತರದ ದಿನಗಳಲ್ಲಿ ಇದು ಮ್ಯಾನೇಜ್ ಆಗ್ತದೆ ಅಂತೇಳಿ ಅನಿಸ್ತದೆ. ಯಾವುದೇ ಒಬ್ಬ ಕೃಷಿಕ ನೈಸರ್ಗಿಕ ಕೃಷಿಯನ್ನು ಅಳವಡಿಕೆ ಮಾಡಿಕೊಳ್ಬೇಕು ಅಂತ ಅಂದಾಗ ನೇರವಾಗಿ ಮಾಡ್ಕೋಬಹುದು ಅಥವಾ ಅದಕ್ಕೆ ಪೂರ್ವ ಸಿದ್ಧತೆ ಅಂತ ಹೇಳಿ ಏನಾದರೂ ಮಾಡ್ಕೋಬೇಕಾಗುತ್ತೆ? ಪೂರ್ವ ಸಿದ್ಧತೆ ನನಗನ್ಸಿದ ಮಟ್ಟಿಗೆ ಮನಸ್ಸಿನಲ್ಲೇ ಆಗಬೇಕು ಅಂತೇಳಿ. ಮೊದಲು ನಾನು ಒಂದು ಒಳ್ಳೆ ಉತ್ಪನ್ನವನ್ನು ಸಮಾಜಕ್ಕೆ ಕೊಡಬೇಕು, ನನ್ನ ಭೂಮಿ ಬರಡಾಗದಂತೆ ನೋಡ್ಕೋಬೇಕು, ಬೇರೆಯವ್ರದ್ದು ಆಮೇಲೆ ನೋಡ್ಕೊಳ್ಳೋಣ, ಅಟ್ಲೀಸ್ಟ್ ನಂದದು ಸ್ವಂತದ್ದು, ನನ್ನ ಸ್ವಂತ ಭೂಮಿಯನ್ನು ನಾನು ಬರಡಾಗದಂತೆ ನೋಡ್ಕೋಬೇಕು, ಅದರ ಫಲವತ್ತತೆಯನ್ನು ನಾನು ಕಾಪಾಡಿಕೊಳ್ಬೇಕು, ಮತ್ತು ಸಮಾಜಕ್ಕೆ ಏನು ನಾನು ಬೆಳೆದು ಕೊಡ್ತೀನಿ ಅದು ಉತ್ಕೃಷ್ಟವಾಗಿರಬೇಕು ಅಂತೇಳಿ ಅವರು ಮನಸ್ಸಿನಲ್ಲಿ ತಂದ್ಕೋಬೇಕು. ಅದನ್ನು ಫಸ್ಟ್ ಮನಸ್ಸು ಪ್ರಮುಖವಾದದ್ದು ಅಂತೇಳಿ ನನಗೆ ಅನಿಸ್ತದೆ. ಅದು ಆ್ಯಕ್ಚುಲಿ ಅದು ಬಂತು ಅಂತೇಳಿ ಹೇಳಿದರೆ ಖಂಡಿತವಾಗಿಯೂ ರೈತರು ಸಾವಯವ ಕೃಷಿಯನ್ನು ಅಳವಡಿಸಿಕೊಳ್ಳೋದಕ್ಕೆ ಸಾಧ್ಯ ಇದೆ. ಎಲ್ಲೋ ಓದಿದಂಥ ನೆನಪು ಒಂದು ಸಾಲು, ತೇಜಸ್ವಿ ಅವರಿಗೆ ಮೊದಲು ಮನಸ್ಸೆಂಬ ಮೂಡಿಗೆರೆಯಲ್ಲಿ ಕಾರ್ವಾಲ ಸಿಕ್ಕರು ಅಂತ, ಆಮೇಲೆ ಭೌತಿಕವಾಗಿ ನಿಜವಾದ ಕಾರ್ವಾಲ ಸಿಕ್ಕಿರೋದು ಮೂಡಿಗೆರೆಯಲ್ಲಿ, ಅದು ನಂತರದಲ್ಲಿ. ಮೊದಲು ಆ ಕಾರ್ವಾಲು ಅವರು ಮನಸ್ಸೆಂಬ ಮೂಡಿಗೆರೆಯಲ್ಲಿ ಮೊದಲು ಸೃಷ್ಟಿಯಾಗಿದ್ದು ಅಂತ. ಹಂಗೆ ರೈತರು ಫಸ್ಟ್ ಇದನ್ನ ಮನಸ್ಸಿಗೆ ತಂದ್ಕೋಬೇಕು, ತಂದ್ಕೊಂಡು ಇದನ್ನ ನಾನು ಮಾಡ್ತೀನಿ, ಇದರಲ್ಲಿ ನಾನು ನನ್ನ ಕುಟುಂಬಕ್ಕೆ ಒಳ್ಳೆ ಉತ್ಪನ್ನವನ್ನು ಮೊದಲು ಬೆಳ್ಕೋತೀನಿ, ಮತ್ತು ಇಡೀ ಸಮಾಜಕ್ಕೆ ಅತ್ಯಂತ ಉತ್ಕೃಷ್ಟವಾದಂಥ ಮತ್ತು ಆರೋಗ್ಯಯುತ ಆದಂಥ ಆಹಾರವನ್ನು ನಾನು ಕೊಡ್ತೀನಿ ಅಂತಕ್ಕಂಥದ್ದು ಮೊದಲು ರೈತರ ತಲೆಯಲ್ಲಿ ಬಂತು ಅಂತ ಹೇಳಿದರೆ ನೈಸರ್ಗಿಕ ಕೃಷಿಯನ್ನಾಗಲಿ ಅಥವಾ ಸಾವಯವ ಕೃಷಿಯನ್ನಾಗಲಿ ಅಳವಡಿಸ್ಕೊಳ್ಳೋದು ಭಾಳ ಸುಲಭ. ಈ ನೈಸರ್ಗಿಕ ಕೃಷಿಯನ್ನು ಮಾಡ್ತೀನಿ ಅಂತ ಅಂದಾಗ ಸಾಮಾನ್ಯವಾಗಿ ಅವ್ರಿಗೆ ಯಾವ ಯಾವ ವಿಧದ ಪರಿಕರಗಳು ಬೇಕಾಗುತ್ತೆ, ಅದು ಎಲ್ಲಿ ಲಭ್ಯ ಇರುತ್ತೆ? ಈಗ ಸದ್ಯಕ್ಕೆ ನಾನು ಈಗ ನಮ್ಮ 5,000 ಎಕರೆ ಒಳಗೆ ಏನು ಮಾಡ್ತಾ ಇದ್ದೇವೆ ಅನ್ನೋದನ್ನ ಹೇಳ್ತೇನೆ, ಮತ್ತು ಇದು ಹೊರಗಡೆ ಮಾರುಕಟ್ಟೆಯಲ್ಲೂ ಕೂಡ ಲಭ್ಯ ಇರ್ತದೆ. ಈಗ ಈ 5,000 ಎಕರೆಯಲ್ಲಿ ನಾನು ನಿಮ್ಗೆ ಆಗಲೇ ತಿಳಿಸ್ತಂತೆ 40 ಕ್ಲಸ್ಟರ್, 40 ಕ್ಲಸ್ಟರ್ನಲ್ಲಿ ಪ್ರತಿ ಕ್ಲಸ್ಟರ್ಗೆ 2 ಕ್ಲಸ್ಟರ್ ರಿಸೋರ್ಸ್ ಪರ್ಸನ್ ಅಂತ CRPs ಅಂತೇಳಿ ಕೆಲಸ ಮಾಡ್ತಾ ಇದ್ದಾರೆ, ಅವರು ತರಬೇತಿಯನ್ನು ಕೊಡ್ತಾರೆ. ಅದರ ಜೊತೆಗೆ ನಾವೇನು ಮಾಡಿದ್ದೀವಿ, ಪ್ರತಿ 3 ಕ್ಲಸ್ಟರ್ಗೆ 2 BRCs ಅಂತೇಳಿ ಅಂದರೆ ಬ್ಲಾಕ್ ರಿಸೋರ್ಸ್ ಸೆಂಟರ್ಸ್ಗಳನ್ನ ಮಾಡ್ತಾ ಇದ್ದೇವೆ. ಇವರು ಯಾರು ಅಂತೇಳಿ ಹೇಳಿದರೆ, BRCs ಯಾರು ಅಂತೇಳಿ ಹೇಳಿದರೆ, ಈಗಾಗಲೇ ನೈಸರ್ಗಿಕ ಕೃಷಿಯನ್ನು ಅಳವಡಿಸ್ಕೊಂಡು ಅದರಲ್ಲಿ ಅತಿ ಹೆಚ್ಚಿನ ಜ್ಞಾನವನ್ನು ಪಡೆದುಕೊಂಡಂಥ ರೈತರು, ಮತ್ತು ಯಾವ ಯಾವ ಉತ್ಪನ್ನಗಳನ್ನು ಮಾಡಿ ಕೊಟ್ಟರೆ ಅಥವಾ ನಾವು ಉತ್ಪನ್ನಗಳನ್ನು ನಮ್ಮ ತೋಟದಲ್ಲೋ ನಮ್ಮ ಹೊಲದಲ್ಲೋ ಬಳಸಿದರೆ ನಾವು ನೈಸರ್ಗಿಕ ಕೃಷಿಯನ್ನು ಪರಿಣಾಮಕಾರಿಯಾಗಿ ಅಳವಡಿಸ್ಕೊಳ್ಬೋದು ಅಂತ ತಿಳಿದಿರ್ತಕ್ಕಂಥ ರೈತರು, ಇವರು ಪ್ರಗತಿಪರ ರೈತರು. ಈ ರೈತರಿಗೆ ನಾವು ಇನ್ಸೆಂಟಿವ್ಸನ್ನು ಕೊಡ್ತೇವೆ, ಮತ್ತು ಆ ಮುಖಾಂತರ ಈಗ ಉದಾಹರಣೆಗೆ ಬೀಜಾಮೃತ ಮಾಡೋ ವಿಧಾನವನ್ನು ಈ ಬ್ಲಾಕ್ ರಿಸೋರ್ಸ್ ಸೆಂಟರ್ಸ್ನ ರೈತರೇನಿದ್ದಾರೆ ಅವರು ಹೇಳ್ಕೊಡ್ತಾರೆ, ಮತ್ತು ಆ ಉತ್ಪನ್ನಗಳನ್ನು ಪ್ರಾರಂಭದಲ್ಲಿ ಅವರಿಗೆ ರೈತರಿಗೆ ತಲುಪಿಸ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಇದೇ ಬ್ಲಾಕ್ ರಿಸೋರ್ಸ್ ಸೆಂಟರ್ಸ್ನವರು ಮಾಡ್ತಾರೆ. ಮತ್ತು ಇಲ್ಲಿ ಯಾವುದೇ ಒಂದು ಕೀಟ ಬಂತು ಅಂತೇಳಿ ಹೇಳಿದರೆ, ಈಗ ಬೇವು ಉದಾಹರಣೆಗೆ ನೀಮ್ ಬೇಸ್ಡ್ ಆರ್ಗ್ಯಾನಿಕ್ ಪೆಸ್ಟಿಸೈಡ್ಸನ್ನು ಉಪಯೋಗಿಸೋದಕ್ಕೆ ಅವಕಾಶ ಇದೆ. ಅದನ್ನು ತಯಾರು ಮಾಡಿಕೊಳ್ಳೋದು ಹೆಂಗೆ, ಬೇವಿನ ಕಷಾಯವನ್ನು ತಯಾರು ಮಾಡ್ಕೊಳ್ಳೋದು ಹೆಂಗೆ, ಅದರ ಸಿಂಪರಣೆಯನ್ನು ಏನು ಮಾಡಬೇಕು, ಇದನ್ನು ತಿಳಿಸ್ಕೊಡ್ತಕ್ಕಂಥದ್ದು. ಬೀಜಾಮೃತವನ್ನು ತಯಾರು ಮಾಡೋದು ಹೆಂಗೆ, ಜೀವಾಮೃತವನ್ನು ತಯಾರು ಮಾಡೋದು ಹೆಂಗೆ, ಇವುಗಳ ಮುಖಾಂತರ ಮಣ್ಣಿನ ಫಲವತ್ತತೆಯನ್ನು ನಾವು ಹೇಗೆ ಕಾಪಾಡಿಕೊಳ್ಬೇಕು, ಇವೆಲ್ಲವನ್ನು ನಮ್ಮ ಬ್ಲಾಕ್ ರಿಸೋರ್ಸ್ ಸೆಂಟರ್ಸ್ನವರು ಮಾಡ್ತಾರೆ, BRCs. ಆ BRCs ಮುಖಾಂತರ ನಾವು ಅವರಿಗೆ ತರಬೇತಿ ಪ್ಲಸ್ ಅವರಿಗೆ ಒಂದು ಒಂದು ಮೈಂಡ್ ಸೆಟ್ ಅನ್ನು ಕ್ರಿಯೇಟ್ ಮಾಡೋ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ನೇರವಾಗಿ ಅವರು ಈ 5,000 ಎಕರೆಯಲ್ಲಿ ಬರ್ತಕ್ಕಂಥ ರೈತರಿಗೆ ನಮ್ಮದೇ ಆದ ಫಾಲೋಅಪ್ ಇರ್ತದೆ. ಇದನ್ನು ಹೊರತುಪಡಿಸಿಯೂ ನಾನು ಅಳವಡಿಸ್ಕೊಳ್ಬೇಕು ಅಂತ ಇದ್ರೆ ಅವರು ಕೃಷಿ ಇಲಾಖೆಯನ್ನು ಸಂಪರ್ಕ ಮಾಡ್ಕೋಬಹುದು. ಅವರಿಗೆ ಹತ್ತಿರ ಇರತಕ್ಕಂಥ ಯಾವುದೇ ರೈತ ಸಂಪರ್ಕ ಕೇಂದ್ರವನ್ನು ಅವರು ಸಂಪರ್ಕ ಮಾಡಿ ಅದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಅವಕಾಶ ಇದೆ. ಮತ್ತು ಅಳವಡಿಸ್ಕೊಳ್ಳೋದಕ್ಕೂ ಕೂಡ ನಮ್ಮ ಕಡೆಯಿಂದ ಏನು ಅವರಿಗೆ ಎನ್ಕರೇಜ್ ಮಾಡೋದಕ್ಕೆ ಸಾಧ್ಯ ಮಾಡೋದಕ್ಕೆ ಕೃಷಿ ಇಲಾಖೆ ತಯಾರಿದೆ. ಈಗ ನಿಮ್ಮ ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಅಭಿಯಾನ ಯೋಜನೆ ಎನ್ನುವಂಥದ್ದು ಏನಿದೆಯೋ ಈ ಯೋಜನೆ ಅಡಿಯಲ್ಲಿ ಏನೆಲ್ಲ ಸೇವಾ ಸವಲತ್ತುಗಳು ಇಂತಹ ಕೃಷಿಕರಿಗೆ ದೊರಕುತ್ತೆ? ಈಗ ಒಂದು ಅವರಿಗೆ ಸರ್ಟಿಫಿಕೇಶನ್ ಮಾಡಿಸೋ ಲೆಕ್ಕದೊಳಗೆ ಪ್ರತಿಯೊಬ್ಬ ರೈತರಿಗೆ 4,000 ರೂಪಾಯಿ ಸಹಾಯಧನವನ್ನು ನಾವು ಕೊಡ್ತಾ ಇದ್ದೇವೆ. ಆಮೇಲೆ ಈ BRCಗಳ ಮುಖಾಂತರ ಅವರಿಗೆ ಮೊದಲನೇ ಹಂತದಲ್ಲಿ ಈ ಬೀಜಾಮೃತ ಜೀವಾಮೃತಗಳನ್ನು ತಯಾರು ಮಾಡಿ ಸ್ವಲ್ಪ ಪ್ರಮಾಣದಲ್ಲಿ ಅವರಿಗೆ ಕೊಟ್ಟು ಮತ್ತು ಅವರೇ ತಮ್ಮ ಹೊಲದಲ್ಲಿ ಅಳವಡಿಸ್ಕೊಳ್ಳುತ್ತ ರೀತಿಯಲ್ಲಿ ಅವರಿಗೆ ಒಂದು ತರಬೇತಿಯನ್ನು ಜ್ಞಾನವನ್ನು ನಾವು ಕೊಡ್ತಾ ಇದ್ದೇವೆ. ಈ ವರ್ಷದ ಕೊನೆಯಲ್ಲಿ ಅವರು ಏನು ಉತ್ಪನ್ನವನ್ನು ತಯಾರು ಮಾಡ್ತಾರೆ ಅದನ್ನು ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಏಜೆನ್ಸಿ ಏನಿದೆ KSOCA ಅವರನ್ನು ಕರೆಸಿ ಅವರ ಮುಖಾಂತರ ಅವರ ಉತ್ಪನ್ನಗಳನ್ನು ಪ್ರಮಾಣೀಕರಿಸಿ ಆ ಒಂದು ಸರ್ಟಿಫಿಕೇಟ್ ಏನು ಕೊಡ್ತೀವಿ ನಾವು ಆ ಮುಖಾಂತರ ಅವರು ಮಾರುಕಟ್ಟೆಯಲ್ಲಿ ಹೆಚ್ಚಿನ ದರದಲ್ಲಿ ಆ ಉತ್ಪನ್ನಗಳನ್ನು ಮಾರಾಟ ಮಾಡಿಕೊಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ. ಈಗ ಅದಕ್ಕೆ ಮಾರುಕಟ್ಟೆ ವ್ಯವಸ್ಥೆ ಏನಾದರೂ ಕಲ್ಪಿಸಿಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಅದೇ, ಈಗ ಸದ್ಯದ ಮಟ್ಟಿಗೆ ಅದಕ್ಕಂತ ಪ್ರತ್ಯೇಕ ಮಾರುಕಟ್ಟೆ ವ್ಯವಸ್ಥೆ ಏನಿಲ್ಲ. ಈಗ ನಾನು ಮೊದಲೇ ಮಾತಾಡಿದೆ ಆ ಬಗ್ಗೆ. ಈಗ ಹಾಸನದಲ್ಲಿ ಯಾವುದೋ ಒಂದು ಸಂತೆ ನಡೆಯುವಂತ ಸಮಯದಲ್ಲೋ ಈ ರೀತಿ ಅಥವಾ APMCನಲ್ಲೋ ಇಂಥ ಸಮಯಕ್ಕೆ ಕೇವಲ ಸಾವಯವ ಉತ್ಪನ್ನಗಳನ್ನು ತರ್ತಾರೆ, ಗ್ರಾಹಕರು ಬಂದು ಹೆಚ್ಚಿನ ಇದರಲ್ಲಿ ತಗೊಂಡು ಹೋಗ್ಬೇಕು ಅಂತೇಳಿ ಹೇಳ್ತಾ ಇದ್ದೇವೆ. ಇದಕ್ಕೆ ಒಂದು ಪ್ರತ್ಯೇಕ ವ್ಯವಸ್ಥೆ ಆಗಬೇಕು ಅಂತಕ್ಕಂಥದ್ದು ಚಿಂತನೆ ನಡೀತಾ ಇದೆ. ನೈಸರ್ಗಿಕ ಕೃಷಿ ಪದ್ಧತಿಯಲ್ಲಿ ಯಾವ್ಯಾವ ಬೆಳೆಗಳನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ ಅಂತ ಹೇಳಿ ಅನ್ಸುತ್ತೆ? ಈಗ ತೋಟಗಾರಿಕೆ ಬೆಳೆಗಳಿಗೆ ಬಹಳ ಪರಿಣಾಮಕಾರಿಯಾಗಿ ಈ ನೈಸರ್ಗಿಕ ಕೃಷಿಯನ್ನ ಅಳವಡಿಸಬಹುದು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ನೀರಿನ ಲಭ್ಯತೆ ಇರ್ತದೆ. ಯಾವುದೇ ಒಂದು ತೋಟಗಾರಿಕೆ ಬೆಳೆಯನ್ನು ಬೆಳೆದಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ನೀರಿನ ಲಭ್ಯತೆ ಸಾಕಷ್ಟು ಇರ್ತದೆ. ಹಂಗಾಗಿ ಈ ನೈಸರ್ಗಿಕ ಕೃಷಿಯನ್ನ ತೋಟಗಾರಿಕೆ ಬೆಳೆಗಳ ಮುಖಾಂತರ ಪ್ರಾರಂಭ ಮಾಡತಕ್ಕಂಥದ್ದು ಒಂದು ಉತ್ತಮ ವಿಧಾನ. ಇದರ ನಂತರದಲ್ಲಿ ಯಾವುದೇ ಕೃಷಿ ಬೆಳೆಗಳನ್ನು ಕೂಡ ಅಳವಡಿಸ್ಕೊಳ್ಬಹುದು. ಇದಕ್ಕೇನು ಬೆಳೆದು ಅದೇ ಬೆಳೆ ಇದೇ ಬೆಳೆ ಅಂತೇಳಿ ಏನಿಲ್ಲ. ಆದರೆ ಸಾಧ್ಯವಾದಷ್ಟು ನೀರಾವರಿ ಸೌಲಭ್ಯ ಇರ್ತಕ್ಕಂಥ ಪ್ರದೇಶಗಳಲ್ಲಿ ನೈಸರ್ಗಿಕ ಕೃಷಿಯನ್ನು ಮತ್ತು ಸಾವಯವ ಕೃಷಿಯನ್ನು ಪರಿಣಾಮಕಾರಿಯಾಗಿ ಅಳವಡಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ ಮತ್ತು ಇದು ನಾವು ಕಂಡುಕೊಂಡಿದ್ದೀವಿ ಕೂಡ. ಈ ಒಂದು ಅಭಿಯಾನದ ಅಡಿಯಲ್ಲಿ ಭಾಗಿದಾರರಾಗಬೇಕು ಅಂತ ಹೇಳಿದರೆ ನೀವು ಆಯ್ಕೆ ಮಾಡ್ತೀರೋ ಅಥವಾ ಇಚ್ಛೆ ಪಟ್ಟವರನ್ನು ಆಯ್ಕೆ ಮಾಡುವಂಥದ್ದು? ಇದನ್ನು ಆಯ್ಕೆ ಮಾಡಿಕೊಳ್ಳುವಾಗ ಈಗ ಮೊದಲನೇ ಹಂತದ 5,000 ರೈತರು ಈಗಾಗಲೇ ಆಯ್ಕೆ ಆಗಿದ್ದಾರೆ. ನಿಂದ ಮುಂದೆ ಏನು ಬರ್ತಾರೆ ಏಪ್ರಿಲ್ ನಂತರ ಅಂದರೆ 2026-27 ಸಾಲಿನಲ್ಲಿ ಅರ್ಜಿ ಹಾಕೋದಕ್ಕೆ ಅವಕಾಶ ಇದೆ. ಅರ್ಜಿಯನ್ನು ಯಾವುದೇ ರೈತರು ಇಲ್ಲ ನಾನು ನೈಸರ್ಗಿಕ ಕೃಷಿಯನ್ನು ಅಳವಡಿಸ್ಕೊಳ್ತೀನಿ ಅಂತಕ್ಕಂಥ ರೈತರು ರೈತ ಸಂಪರ್ಕ ಕೇಂದ್ರಕ್ಕೆ ಒಂದು ವೈಟ್ ಪೇಪರ್ ಮೇಲೆ ಅರ್ಜಿಯನ್ನು ಬರೆದು ಕೊಟ್ಟರು ಸಾಕು. ಹಿಂಗೆ ನಾನು ನೈಸರ್ಗಿಕ ಕೃಷಿಯನ್ನು ಅಳವಡಿಸ್ಕೊಳ್ಳೋದಕ್ಕೆ ಆಸಕ್ತನಾಗಿದ್ದೇನೆ, ನನ್ನನ್ನು ಮುಂದಿನ ಸಲ NMNF ಯೋಜನೆಯಲ್ಲಿ ನನ್ನನ್ನು ಪರಿಗಣಿಸಿ ಅಂತೇಳಿ ಒಂದು ಅರ್ಜಿಯನ್ನು ಕೊಟ್ಟರೆ 2026-27 ಸಾಲಿನಿಂದ ಅವ್ರನ್ನ ಪರಿಗಣಿಸುವ ವ್ಯವಸ್ಥೆಯನ್ನು ಮಾಡ್ತೇವೆ. ಇಲ್ಲಿ ಯಾವುದೇ ರಾಸಾಯನಿಕಗಳನ್ನು ಬಳಸಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ತಾವು ಹೇಳಿದ್ರಿ. ರಾಸಾಯನಿಕಗಳು ಇಲ್ಲ ಅಂತ ಅಂದಾಗ ಅದಕ್ಕೆ ಪರ್ಯಾಯವಾಗಿ ಬೇರೆ ಏನಾದರೂ ಬಳಕೆಯನ್ನು ಮಾಡಬೇಕಾಗುತ್ತೆ, ಯಾವ್ಯಾವ ಮೂಲಗಳನ್ನು ಆಧರಿಸ್ತಕ್ಕಂಥದ್ದು ಸೂಕ್ತ? ಈಗ ಯಾವುದೇ ಸಸ್ಯಜನ್ಯ ಕೀಟನಾಶಕಗಳನ್ನು ಬಳಸೋದಕ್ಕೆ ಅವಕಾಶ ಇದೆ. ಎಲ್ಲದು ಈಗ ಬೇವಿಂದ ಹಿಡಿದು ಎಕ್ಕೆಯಿಂದ ಹಿಡಿದು ಲಂಟಾನದಿಂದ ಹಿಡಿದು ಬೇರೆ ಬೇರೆ ಸಸ್ಯಗಳನ್ನು ಉಪಯೋಗಿಸ್ಕೊಂಡು ಕೀಟನಾಶಕಗಳನ್ನು ತಯಾರು ಮಾಡೋದು ಹೇಗೆ, ಅವುಗಳನ್ನು ಬಳಕೆ ಮಾಡೋದು ಹೇಗೆ ಅಂತಕ್ಕಂಥ ಒಂದು ತರಬೇತಿಯನ್ನು ಮತ್ತು ಅವರಿಗೆ ತಿಳಿಸ್ಕೊಡುವಂಥದ್ದು ನಾವು ನೈಸರ್ಗಿಕ ಕೃಷಿ ಅಭಿಯಾನದಲ್ಲಿ ಮಾಡ್ತಾ ಇದ್ದೇವೆ. ಒಂದು ಎರಡನೇದು ಪೋಷಕಾಂಶಗಳು. ಪೋಷಕಾಂಶಗಳನ್ನು ಸಹಿತ ಈಗ ಏನು ಸಗಣಿ ಗೊಬ್ಬರವನ್ನು ಹಾಕಿ ಅಂತೇಳಿ ಹೇಳ್ತೇವೆ, ಸಗಣಿ ಗೊಬ್ಬರವನ್ನು ಪರಿಣಾಮಕಾರಿಯಾಗಿ ಬಳಸೋದು ಹೇಗೆ ಅಂತಕ್ಕಂಥ ವ್ಯವಸ್ಥೆಯನ್ನು ನಾವು ನೈಸರ್ಗಿಕ ಕೃಷಿ ಮುಖಾಂತರ ತಿಳಿಸ್ಕೊಡೋ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಮತ್ತು ಇದರದ್ದು ಭಾಗವೇ ಬೀಜಾಮೃತ ಮತ್ತು ಜೀವಾಮೃತ ಅಂತಕ್ಕಂಥದ್ದು. ಇದನ್ನು ಬಳಸೋದು ಹೇಗೆ ಮತ್ತು ಇದನ್ನು ತಯಾರು ಮಾಡ್ಕೊಳ್ಳೋದು ಹೇಗೆ, ತಯಾರು ಮಾಡ್ಕೊಂಡಂಥದ್ದನ್ನು ಮಣ್ಣಿಗೆ ಹಾಕಿ ಅದರ ಫಲವತ್ತತೆಯನ್ನು ಕಾಪಾಡಿಕೊಳ್ಳೋದು ಹೇಗೆ, ಇದನ್ನು ಒಂದು ತರಬೇತಿ ಮುಖಾಂತರ ಅವರಿಗೆ ತಿಳಿಸ್ಕೊಡೋದ್ರಿಂದ ಇಲ್ಲಿ ರಾಸಾಯನಿಕ ತೀರಾ ಅನಿವಾರ್ಯ ಅಂತೇಳಿ ನನಗೆ ಅನಿಸ್ತಾ ಇಲ್ಲ. ರಾಸಾಯನಿಕ ಹೊರತುಪಡಿಸಿಯೂ ಸಹಿತ ಉತ್ತಮವಾದ ನೈಸರ್ಗಿಕ ಕೃಷಿಯನ್ನು ಸಾವಯವ ಕೃಷಿಯನ್ನು ಈಗಾಗಲೇ ಸಾಕಷ್ಟು ಜನ ರೈತರು ಅಳವಡಿಸ್ಕೊಂಡಿದ್ದಾರೆ. ಇದು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಅಳವಡಿಸ್ಕೊಳ್ಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ. ಈಗ ಆಯ್ಕೆ ಆಗಿರ್ತಕ್ಕಂತಹ ಈ ಕೃಷಿಕರು ಏನಿದ್ದಾರೆ ಇವ್ರಿಗೇನಾದರೂ ತರಬೇತಿ ಅಂತ ಹೇಳಿ ಇದೆಯಾ? ಹೌದು, ಈಗ ಅವ್ರಿಗೆ ಈಗಾಗಲೇ ನಾವು ಸುಮಾರು ಗ್ರಾಮ ಮಟ್ಟದಲ್ಲಿ ಮತ್ತು ಇದರಲ್ಲಿ ಸೇರಿಸಿ ಒಟ್ಟು 7 ತರಬೇತಿಗಳನ್ನು ಕೊಡ್ತಾ ಇದ್ದೇವೆ. ಈಗಾಗಲೇ 4-5 ತರಬೇತಿಗಳು ಮುಗಿಸಿದ್ದೇವೆ, ಇನ್ನೂ 1-2 ತರಬೇತಿಗಳು ಬಾಕಿ ಇದ್ದಾವೆ. ಇವರಿಗೆ ಓರಿಯೆಂಟೇಷನ್ ಕಾರ್ಯಕ್ರಮ ಅಂತಲೂ ಕೂಡ ಮಾಡ್ತಾ ಇದ್ದೇವೆ. ಈ ಓರಿಯೆಂಟೇಷನ್ ಕಾರ್ಯಕ್ರಮ 4-7 ತರಬೇತಿ, ಒಟ್ಟು 11 ರೀತಿಯ ಕಾರ್ಯಕ್ರಮ ಅಂದರೆ ತರಬೇತಿ ಮತ್ತು ಓರಿಯೆಂಟೇಷನ್ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದೇವೆ ಅವರಿಗೆ. ನಾನು ಅವಾಗಲೇ ಮಾತಾಡ್ತಾ ಹೇಳಿದ್ರೆ ಇಟ್ ಇಸ್ ಎ ಮೆಂಟಲ್ ಗೇಮ್. ಮೊದಲು ಮನಸ್ಸಿನಲ್ಲಿ ಅವರಿಗೆ ತರಬೇಕು ಅದನ್ನು, ನಾನು ಸಾವಯವ ಕೃಷಿಕನಾಗಬೇಕು, ನನ್ನ ಭೂಮಿಯ ಆರೋಗ್ಯವನ್ನು ನಾನು ಕಾಪಾಡಿಕೊಳ್ಬೇಕು ಮತ್ತು ಸಮಾಜಕ್ಕೆ ಸ್ವಸ್ಥವಾದಂಥ ಉತ್ಪನ್ನವನ್ನು ಬೆಳೆದುಕೊಡ್ಬೇಕು ಅಂತಕ್ಕಂಥದ್ದನ್ನು, ಇದಕ್ಕೆ ಬೇಕಾದಂಥ ತಯಾರಿಯನ್ನು ನಾವು ಮಾಡ್ತಾ ಇದ್ದೇವೆ. ಒಟ್ಟಾರೆ ಈ ಮೂಲಕ ಈ ನೈಸರ್ಗಿಕ ಕೃಷಿಯನ್ನು ಅನೇಕ ಕೃಷಿಕರು ಅಳವಡಿಕೆಯನ್ನು ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಇಲಾಖೆ ಪೂರಕವಾಗಿ ಕೆಲಸವನ್ನು ಮಾಡ್ತಾ ಇದೆ. ಈ ನೈಸರ್ಗಿಕ ಕೃಷಿ ಅಭಿಯಾನಕ್ಕೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಈಗ ಒಟ್ಟಾರೆ ರೈತರು ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡಬೇಕು ಅಂತೇಳಿ ಎಲ್ಲ ರೈತರಲ್ಲೂ ಮನವಿಯನ್ನು ಮಾಡ್ತೇನೆ. ಮತ್ತು ಈ ನೈಸರ್ಗಿಕ ಕೃಷಿ ಅಭಿಯಾನಕ್ಕೆ ಪೂರಕವಾದಂತೆ ಮತ್ತೊಂದು ಯೋಜನೆ ಪ್ರಾರಂಭ ಆಗ್ತದೆ. ಯೋಜನೆ ಅನ್ನೋದಕ್ಕಿಂತನೂ ಇದೊಂದು ಅವೇರ್ನೆಸ್ ತರ್ತಕ್ಕಂಥ ಕಾರ್ಯಕ್ರಮ, ಧರ್ತಿ ಮಾತಾ ಬಚಾವೋ ಭೂಮಿ ತಾಯಿ ಸಂರಕ್ಷಣೆ ಕಾರ್ಯಕ್ರಮ ಅಂತೇಳಿ ಮಾಡ್ತಾ ಇದ್ದೇವೆ. ಇದರಲ್ಲಿ ಏನು ಅಂತೇಳಿ ಹೇಳಿದರೆ, ಜಿಲ್ಲಾ ಮಟ್ಟದಲ್ಲಿ ಒಂದು ಕಮಿಟಿಯನ್ನು ಮಾಡಿಕೊಂಡಿರ್ತೇವೆ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯೊಳಗೆ. ಅಲ್ಲಿ ಬೇರೆ ಬೇರೆ ಕೃಷಿ ಸಂಬಂಧಿತ ಇಲಾಖೆಗಳೇನಿದ್ದಾವೆ, ಆ ಇಲಾಖೆಯ ಎಲ್ಲ ಮುಖ್ಯಸ್ಥರೇನಿರ್ತಾರೆ, ಅದರ ಸದಸ್ಯರು ಇರ್ತಾರೆ, ಜೊತೆಗೆ ಕೃಷಿ ವಿಶ್ವವಿದ್ಯಾನಿಲಯದಿಂದ ಮತ್ತು ಕೃಷಿ ಸಂಶೋಧನಾ ಕೇಂದ್ರದಿಂದ ವಿಜ್ಞಾನಿಗಳು ಕೂಡ ಇದರಲ್ಲಿ ಸದಸ್ಯರಿರ್ತಾರೆ, ಆಯ್ದ ರೈತರುಗಳು ಕೂಡ ಸದಸ್ಯರಿರ್ತಾರೆ. ಅದೇ ರೀತಿ ಈ ರೀತಿ ಆದಂಥ ಜಿಲ್ಲಾ ಮಟ್ಟದ ಸಮಿತಿ, ತಾಲೂಕು ಮಟ್ಟದಲ್ಲೂ ಕೂಡ ಸಮಿತಿಯನ್ನು ಮಾಡ್ತಾ ಇದ್ದೇವೆ, ಮಾಡಿದ್ದೇವೆ ಕೂಡ ಈಗ ಆಲ್ರೆಡಿ ಅಲ್ಲಿ ತಹಶೀಲ್ದಾರ್ ಅವರ ಅಧ್ಯಕ್ಷತೆಯೊಳಗೆ. ಮತ್ತು ಇದೇ ಸಮಿತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಈಗ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದೇವೆ, ಧರ್ತಿ ಮಾತಾ ಬಚಾವೋ ನಿಗ್ರಾಣಿ ಸಮಿತಿ ಅಂತೇಳಿ. ಇದು ಸಮಿತಿಯೊಳಗೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ PDO ಮತ್ತು ಏನು ಸೆಕ್ರೆಟರಿ ಅವರು ಇರ್ತಾರೆ ಅವರ ಅಧ್ಯಕ್ಷತೆಯೊಳಗೆ ಒಂದು ಸಮಿತಿಯನ್ನು ಮಾಡಿ ಅಲ್ಲಿ ರೈತರಿಗೆ ಮೆಂಬರ್ಸ್ ಅನ್ನು ಮಾಡಿಕೊಂಡು ಈ ಮುಖಾಂತರ ನಾವು ರೈತರಿಗೆ ಏನು ತಿಳಿಸ್ಕೊಡೋ ಪ್ರಯತ್ನ ಮಾಡ್ತಾ ಇದ್ದೇವೆ ಅಂತೇಳಿ ಹೇಳಿದ್ರೆ, ರಾಸಾಯನಿಕ ರಸಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡಿ, ರಾಸಾಯನಿಕ ಕೀಟನಾಶಕಗಳನ್ನು, ಕಳೆನಾಶಕಗಳನ್ನು, ರೋಗನಾಶಕಗಳ ಬಳಕೆಯನ್ನು ಕಡಿಮೆ ಮಾಡಿ ಅಂತಕ್ಕಂಥದ್ದು. ಇವೆಲ್ಲ ಯಾಕೆ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ, ಇದಕ್ಕೆ ಪೂರಕವಾಗಿ ನೈಸರ್ಗಿಕ ಕೃಷಿ ಕಡೆಗೆ ನಮ್ಮ ರೈತರು ವಾಲ್ಕೋಬೇಕು ಮತ್ತು ಅದರ ಬಗ್ಗೆ ಗಮನ ಹರಿಸಬೇಕು ಅನ್ನೋದು ಉದ್ದೇಶ. ಈಗ ತಾವು ಹೇಳಿದಂತಹ ಧರ್ತಿ ಮಾತಾ ಬಚಾವೋ ಅನ್ನುವಂತಹ ಅಭಿಯಾನ ಏನಿದೆಯೋ ಅದಕ್ಕೂ ಮತ್ತೆ ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಅಭಿಯಾನಕ್ಕೂ ಏನಾದರೂ ಸಂಬಂಧಗಳಿದ್ದಾವೆ? ಸಂಬಂಧ ಅಂತ ಹೇಳಿದ್ರೆ, ಈಗ ಧರ್ತಿ ಮಾತಾ ಬಚಾವೋ ಅಭಿಯಾನದಲ್ಲಿ ಪ್ರಮುಖ ಉದ್ದೇಶ, ಅಲ್ಲಿ ಒಂದೇ ವಿಷಯವನ್ನು ನಾವು ಗಮನಕರಿಸುವಂಥದ್ದು ಯಾವುದು ಅಂತೇಳಿ ಹೇಳಿದ್ರೆ, ಮಣ್ಣಿನ ಫಲವತ್ತತೆಯನ್ನು ಕಾಪಾಡ್ಕೋಬೇಕು, ಮಣ್ಣು ಬರಡಾಗದಂತೆ ನೋಡ್ಕೋಬೇಕು, ಮತ್ತು ನಾವು ಅತಿ ಹೆಚ್ಚು ರಾಸಾಯನಿಕಗಳ ಬಳಕೆಯನ್ನು ಕಡಿಮೆ ಮಾಡಬೇಕು. ಇದೇ 3 ಉದ್ದೇಶವನ್ನು ಗಮನದಲ್ಲಿಟ್ಕೊಂಡು ಧರ್ತಿ ಮಾತಾ ಬಚಾವೋ ಅಭಿಯಾನದಲ್ಲಿ ಗ್ರಾಮ ಮಟ್ಟದಲ್ಲೂ ಸಮಿತಿಯನ್ನು ಮಾಡಿರ್ತಕ್ಕಂಥ ಉದ್ದೇಶ ಏನು ಅಂತ ಹೇಳಿದ್ರೆ, ಗ್ರಾಮ ಮಟ್ಟದಲ್ಲೂ ಇದರ ಅರಿವು ಮೂಡಿಸ್ತಕ್ಕಂಥ ಕೆಲಸ ಆಗಬೇಕು. ಆ ಮುಖಾಂತರ ಇದು ನೈಸರ್ಗಿಕ ಕೃಷಿಗೆ ಪೂರಕವಾಗಿ ಆಗ್ತಕ್ಕಂಥ ಕೆಲಸ ಅಷ್ಟೇ. ಈಗ ನೈಸರ್ಗಿಕ ಕೃಷಿಯನ್ನು ಅಳವಡಿಸ್ಕೊಳ್ಳೋದು ಉದ್ದೇಶ ಅದೇ ಇದೆ. ಹಾಗಾಗಿ ನೈಸರ್ಗಿಕ ಕೃಷಿಯನ್ನು ಅಳವಡಿಸಿಕೊಳ್ಳೋದಕ್ಕೆ ಪೂರಕವಾಗಿ ಬೇಕಾದಂಥ ಸಿದ್ಧತೆ ಏನಿದೆ, ಬಹುಶಃ ಇದು ನಮ್ಮ ಧರ್ತಿ ಮಾತಾ ಬಚಾವೋ ಅಭಿಯಾನದ ಮುಖಾಂತರ ಮಾಡ್ತಾ ಇದ್ದೇವೆ. ಈ ಸಮಯದಲ್ಲಿ ನಾನು ನಮ್ಮ ಹಾಸನ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದಂಥ ಶ್ರೀಮತಿ KS ಲತಾ ಕುಮಾರಿ ಮೇಡಮ್ ಅವ್ರನ್ನ ಸ್ಮರಿಸ್ತೀನಿ ಮತ್ತು ಅವರಿಗೆ ಅಭಿನಂದಿಸ್ತೀನಿ ಕೂಡ. ಬೇರೆ ಯಾವುದೇ ಜಿಲ್ಲೆಗೆ ಕಂಪೇರ್ ಮಾಡಿದರೆ ನಾವೀಗಾಗಲೇ ಈ ಕಾರ್ಯಕ್ರಮವನ್ನು ಅತಿ ಪರಿಣಾಮಕಾರಿಯಾಗಿ ಪ್ರಾರಂಭ ಮಾಡಿದ್ದೇವೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳೇ ಇದ್ರ ಬಗ್ಗೆ ಇನಿಷಿಯೇಷನ್ ತಗೊಂಡು ಅವರೇ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಕಳೆದ ತಿಂಗಳು ಈ ಕಾರ್ಯಕ್ರಮದ ಚಾಲನೆಯನ್ನು ಸಕಲೇಶ್ಪುರದಲ್ಲಿ ಮಾಡಿದರು, ಮುಂದೆ ಆರ್ಲೆ ಗ್ರಾಮದಲ್ಲಿ ಕೂಡ ಇದರದ ಚಾಲನೆಯನ್ನು ಕೊಟ್ಟರು ಮಾನ್ಯ ಜಿಲ್ಲಾಧಿಕಾರಿಗಳು. ಅದರ ನಂತರ ಕಳೆದ ವಾರದಲ್ಲಿ ಪುಷ್ಪಗಿರಿ ಮಠದಲ್ಲಿ ಏನಿದೆ ಅಲ್ಲಿ ರೈತರು ಸೇರಿದಾಗ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟು ಈ ಕಾರ್ಯಕ್ರಮದ ಬಗ್ಗೆ ಪ್ರಚಾರವನ್ನು ಕೊಡ್ತಾ ಇದ್ದಾರೆ ಮತ್ತು ಈ ಕಾರ್ಯಕ್ರಮ ಅತಿ ಕಟ್ಟುನಿಟ್ಟಾಗಿ ಪಾಲನೆ ಆಗಬೇಕು ಅಂತಕ್ಕಂಥ ಒಂದು ಅಳವಡಿಸ್ಕೊಳ್ಬೇಕು ಅನ್ನೋದನ್ನು ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಮುಖಾಂತರ ಒಂದು ಒಳ್ಳೆ ಕಾರ್ಯಕ್ರಮ ಈ ಹಾಸನ ಜಿಲ್ಲೆಯಲ್ಲಿ ಆಗುತ್ತೆ ಅಂತೇಳಿ ಅಂದ್ಕೊಂಡು ಎಲ್ಲ ರೈತರ ಪರವಾಗಿ ಮತ್ತು ಇಲಾಖೆ ಪರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಧರ್ತಿ ಮಾತಾ ಬಚಾವೋ ಆಂದೋಲನ ಏನಿದೆಯಾ, ಇದಕ್ಕೆ ಪ್ರತಿಯೊಬ್ಬ ಕೃಷಿಕರು ಕೂಡ ಹೇಗೆ ಕೊಡುಗೆಯನ್ನು ಕೊಡಬಹುದು ಅಂತ ಹೇಳಿ ತಾವು ಅಂತೀರ? ರಾಸಾಯನಿಕ ರಸಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡೋದ್ರಿಂದಲೇ ಕೊಡುಗೆ ಕೊಟ್ಟಕ್ಕೆ ಅಷ್ಟೇ. ಅವರ ಜಮೀನನ್ನು ಅವರು ಫಲವತ್ತು ಮಾಡಿಕೊಳ್ಳದೆ ಕೊಡುಗೆ ಕೊಟ್ಟದಕ್ಕೆ ಸಮಾನ. ಈ ನಿಟ್ಟಿನೊಳಗೆ ಏನು ಗ್ರಾಮ ಪಂಚಾಯಿತಿ ಮಟ್ಟದೊಳಗೆ ನಾವು ಒಂದು ಸಮಿತಿಯನ್ನು ಮಾಡಿದ್ದೇವೆ, ಆ ಸಮಿತಿಗೆ ತಾವೆಲ್ಲರೂ ಬೆಂಬಲವನ್ನು ಸೂಚಿಸಬೇಕು.